ಸರ್ ಆರ್ ಸಿ ಸಿ ರೀ ಹಾಕ್ಸಿದ 30 ವರ್ಷಕ್ಕೆ ಅಪ್ಪಳಿ ಉಸ್ತತ್ ಸರ್ ಅದ. ಇದು ನಮ್ದು ಉತ್ಸಂಗಿಲ್ಲ ಸರ್ ಇದು. ಈಗ ಏನಂದ್ರೆ ನಮ್ಮ ಹಳ್ಳಿ ವಾತಾವರಣದಾಗ ಮಡಿಗೆ ಮಾಡಿ ಅದ್ರ ಮೇಲೆ ಪಡಿಜಂತೆ ಹಾಕಿ ಅದ್ರ ಮೇಲೆ ಕಲ್ಲು ಹಾಕಿ ಅದ್ರ ಮೇಲೆ ಆರ್ ಸಿ ಸಾಕ್ಸು ಸರ್. ಅದೇನು ಸಿಗಂಗಿಲ್ಲರಿ ಸರ್. ಇಲ್ಲ ಇಲ್ಲ ಇಲ್ಲ ಸರ್, ಏನೇನು ಇಲ್ಲ ಇಲ್ಲ. ನೋಡಿ ಇಂಥ ಒಂದು ಟೆಕ್ನಾಲಜಿ ನಮ್ಮ ಹಳ್ಳಿಗಳಲ್ಲೇ ಇದೆ ಅಲ್ವಾ ಇದು? ಹೌದು ಸರ್, ಇದು ಹಳ್ಳಿ ಹೊರಗೆ ಮತ್ತೆ ಈ ಪೇಟ್ಯಾಗ ಹಾಕ್ಸಲ್ರಿ. ಬರೀ ಏನಂದ್ರ ಇಟ್ಟಂಗಿಂಡಿ ಕಟ್ಸಿ ಮ್ಯಾಲೆ ಆರ್ ಸಿ ಸಿ ಹಾಕಿ ಬಣ್ಣ ಹಚ್ಚಿ ಹೋಗ್ತಾರ್ರಿ. 30 ವರ್ಷಕ್ಕೆ ಅವ್ರು ಮತ್ತೆ ಮತ್ತೆ ಮನಿ ಚೇಂಜ್ ಮಾಡ್ತಾರೆ ಸರ್. ನಮ್ಮ ಚೇಂಜ್ ಮಾಡಂಗಿಲ್ಲರಿ ಸರ್. ಅದೇ ನಾವು ನೋಡಿದಾಗ, ನಾನು ಸುತ್ತಾಡಿದಾಗೆ ನೋಡಿದಾಗೆ ಈ ತರದ ಮನೆಗಳು ತುಂಬಾ ಹಳೆವು ಹಾಗೆ ಇದಾವೆ. ಕೆಲವು ಮನೆಗಳಲ್ಲಂತೂ ಕಟ್ಟಿಗೆಗಳನ್ನ ಕಚ್ಚಾ ಹಂಗೆ ಹಾಕಿರ್ತಾರೆ. ಹೌದ್ ಸರ್, ಅವುಗಳನ್ನು ಸೋರೋದು ಆಗ್ಲಿ ಅದು ಏನೂ ಆಗೋದಿಲ್ಲ. ಇಲ್ಲ ಸರ್, ಅವಾಗಿನ ಹಂಗದವ್ರಿ ಸರ್. ಈಗ ಒಂದ್ ಸ್ವಲ್ಪ ಸೋಕಿ ಬಂದಾಗಲ್ಲ ಸ್ವಲ್ಪ ಒಂದ್ಸಲ ನೈಸ್ ಮಾಡಿ ಹ್ಞೂ ಸರ್. ಅವಾಗಿಂದು ಬೇರೆ ರೀ, ಈಗಿಂದು ಬೇರೆ ಆಗ್ತೈತ್ರಿ. ಈಗ ಎಲ್ಲ ಕಟಿಂಗ್ ಮಾಡ್ಕೊಂಡು ಇಷ್ಟ ನಮ್ಗೆ ಇರ್ಬೇಕಪ್ಪ ಅಂತ ಹೇಳ್ತಾರೆ ಸರ್. ನೋಡಿ ಈ ಕೆಲಸಕ್ಕೆ ಕಾನ್ಸಂಟ್ರೇಷನ್, ನಿಮ್ಮ ಗಮನ ಮತ್ತೆ ನಿಮ್ಗೆ ಸಹಾಯ ಮಾಡೋರು ಇವೆಲ್ಲ ಬೇಕು. ಹೌದು ಸರ್. ಯಾರ್ಯಾರು ತೊಡಗಿಕೊಳ್ತೀರಿ ಕೆಲಸ ಮಾಡೋದು ನೀವು? ಈಗ ಒಬ್ಬರೇ ಮಾಡಕ್ ಆಗಲ್ಲ ಸರ್. ಆಗಲ್ಲ, ಈಗ ಮನಿ ಓನರ್ ಒಬ್ರು ಇರ್ತಾರೆ. ಅಲ್ಲಿಂದ ನಾವು ಬಾಡಿಗೆರನ್ನ ಒಂದು 2-3 ಕೂಡ್ಕೊಂತೀರಿ. ಕೂಡ್ಕೊಂಡು ಮತ್ತೆ ಎಲ್ಲರೂ ಕಲ್ತು ಮಾಡ್ತೀರಿ ಸರ್. ಒಬ್ಬರಿಗೆ ಆಗೋದಲ್ರಿ ಸರ್. ಎಷ್ಟು ದಿನದ ಕೆಲಸ ಇವು ನಿಮಗೆ? ಇದು ಒಂದು 15 ದಿನ ಆಗ್ತದೆ ಸರ್. ಈಗ ಈಗ ನಾವು ಕೂತಿರೋ ಜಾಗ ಇದು, ಇದು ಎಷ್ಟು ಅಂಕಣದ ಯಜಮಾನ್ರಿ? ಇದು 5 ಅಂಕಣ ಸರ್. ಇದು ನೀವೇ ಮಾಡಿರೋದು? ಹೌದು ಸರ್. ಎಷ್ಟು ವರ್ಷಗಳ ಹಿಂದೆ ಮಾಡಿದ್ರಿ? ಇದು ಒಂದು 8 ವರ್ಷ ಆಯ್ತು ಸರ್ ಮಾಡಿದ್ರಿನ. ಮಾಡಿ ಆಗ ಎಷ್ಟು ದಿನಗಳು ಹಿಡೀತಿ ಇದನ್ನ ಮಾಡ್ಲಿಕ್ಕೆ? ಒಂದು 15 ದಿವಸ ಆಗ್ತದೆ ಸರ್. 15 ದಿನದಿಂದ ಕೊಡ್ಬೇಕು ಸರ್. ಅವ್ರಿಗೆ ಕೊಡ್ಬೇಕು. ಇಂಥ ಟೈಮ್ಗೆ ನಮ್ಗೆ ಮನಿ ಒಪ್ಲಿಂಗ್ ಐತಪ್ಪ, ನಮ್ಗೆ ಎಷ್ಟು ಆಗಲಿ ರಾತ್ರಿ ಮಾಡ್ರಿ ಅಂತಂದು ಹೇಳ್ತಾರೆ ಸರ್. ಆಯ್ತು ಕೊಡ್ದೂರ್ ಅಂತ ಹೇಳ್ತಾರೆ ಸರ್. ಇದಕ್ಕೆ ಆಯುಷ್ಯ ಜಾಸ್ತಿ ಬೇವಿನ ಗಿಡದ. ಹೌದು ಸರ್. ಇದು ಹುಳ ತಂಗಿಲ್ಲ, ಹುಳ ಹತ್ತಲ್ಲ, ಇಲ್ಲ ಮಳೆಗೆ ಗಿಡಗ ಬಾಗವಲ್ಲ, ಇಲ್ಲ ಸರ್, ಬೆಂಡಾಗಲ್ಲ, ಬೆಂಡಾಗಂಗಿಲ್ಲ, ಎಲ್ಲ ವಜ್ಕಟ್ ಹಾಕಿರ್ತು ಸರ್. ಎಲ್ಲ ಒಂದ್ ಸ್ವಲ್ಪ ಪಿಂಡ ಆಗಿ ಕಟ್ ಮಾಡ್ಸಂತವ್ರೆ. ಅಲ್ಲಿಂದ ಒಂದು ದಪ್ಪ ಸೈಜ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಮ್ಯಾಲೆ ಭಾರ ಹೋರ್ಬೇಕಲ್ಲ ಸರ್. ಭಾರ ಹೋರ್ಬೇಕು ಭಾರ ಹೋರ್ಬೇಕು ಅಂದ್ರೆ ಈಗ ಇಲ್ಲಿ ಏನೇನಿದೆ ಇದರಲ್ಲಿ? ಕಂಬ ಇದೆ, ಕಂಬದ ಮೇಲೆ ಇದು ಕಂಬದ ಮೇಲೆ ಸರ್ ಒಂದು ಹಣಿಮಣಿ ಅಂತ ಕೊಡ್ತಾರೆ ಸರ್. ಹಣಿಮಣಿ ಅಂದ್ರೆ ಇಲ್ಲಿ ಸಣ್ಣ ಸಿಂಬಿ, ಅದ್ರ ಮೇಲೆ 2 ಬೋಧ ಅದಾವ ಸರ್. ಆ ಒಂದು ಇದು ನಾಗಂದೆಲಿಗೆ ಸರ್. ಅದ್ರ ಮೇಲೆ ತೊಲಿ ಹಾಕಿ ತೊಲಿ ಮೇಲೆ ಪಟ್ಟಿ ಜಯಂತಿ ಹಾಕ್ತಾರೆ. ಪಟ್ಟಿ ಜಯಂತಿಗೆ ಚೀರ ಬಂದು ಇಳಿಸಿ ಅಲ್ಲಿಂದ ರಿಪೇರ್ ಕಟ್ಟಿಸಿ ಮತ್ತೆ ಗೋಂಡಿಯಾರು ಕಲ್ಲು ಹಾಕ್ತಾರೆ ಸರ್. ಅದ್ರ ಮೇಲೆ ಅವರು ಹಾರಾಡ್ ಹಾಕಿ ಆರ್ ಸಿ ಸಿ ಕಾಂಕರ್ ಹಾಕ್ತಾರೆ ಸರ್. ಈ ತರದ ಮನೆಗಳ ಮೇಲೆ ಮತ್ತೆ ಮೇಲೊಂದು ಮನೆ ಕಟ್ಕೋಬೋದಾ? ಹಾ, ಕಟ್ಬೋದು ಸರ್. ಭಾರ ಎಲ್ಲ ತಗೊಂತೈತ್ರಿ? ಓಹೋ, ತಡಿತೈತ್ರಿ. ಯಾಕಂದ್ರೆ ಇಲ್ಲಿ ಒಳಗೆ ಇಲ್ಲಿ ಮೊದಲಾಗ ಬುನದಿನ ಬಿಗಿ ಮಾಡಿರ್ತಾರೆ. ಆಮೇಲೆ ಕಂಬ ಗಿಂಬ ಕೊಟ್ಟು ಎಲ್ಲ ಇದನ್ನ ಮಾಡಿರ್ತಾರೆ. ಅದರಂತ ಭಾರ ಹೋರಂಗ ಮಾಡಿರ್ತಾರೆ ಮೇಲೆ. ಈಗ ಈ ವೃತ್ತಿ ಇನ್ನೂ ಬೇಡಿಕೆಯಲ್ಲಿದೆಯಾ ಈಗಿನ ಇತ್ತೀಚಿನ ದಿನಮಾನಗಳಲ್ಲಿ? ಕೇಳ್ತಾರೆ ಇನ್ನು ಮುಂದೆಯೂ ಮಾಡಬಹುದು ಅಂತ. ಅಂದ್ರೆ ಮೊದಲಿಗೂ ಈಗೂ ನಿಮ್ಮ ಕೆಲಸ ಹಾಗೆ ಉಳಿದಿದೆಯಾ? ಬೇಡಿಕೆ ಇದೆಯಾ ನಿಮ್ಗೆ? ಬೇಡಿಕೆ ಇದೆಯಾ? ಐತ್ರಿ ಸರ್, ಇದೆ. ಈಗಾದ್ರೆ ಐತೆ ಸರ್. ವರ್ಷದಲ್ಲಿ ಎಷ್ಟು ಸಿಗ್ತವೆ ಈ ತರದ? ವರ್ಷದಾಗ 2-3 ಸಿಗ್ತಾವ ಸರ್. ಎಲ್ಲ ಅಂದ್ರೆ ಮತ್ತೆ ನಮ್ಮ ಬಡಿಗರ ಮಂದಿ ಬಹಳ ಮಂದಿ ಇರೋದ್ರೆ ಅವ್ರಿಗೆ ಒಂದ್ 4 ನಮ್ಗೆ ಒಂದ್ 4 ಸಿಗ್ತಾವ ಸರ್. ಸಿಗ್ತವೆ ನೋಡ್ರಿ. ಮತ್ತೆ ಮಳೆಗಾಲ ಬಂದ್ರೆ ಇವ್ರ ಮಡಿಗೆ ಮುಗಿಸಿ ರೈತರದ್ದು ಮಾಡ್ತಾರೆ ಸರ್. ಮಳೆಗಾಲದಲ್ಲಿ ನಿಮ್ಮ ಕೆಲಸ ನಡೆಯಲ್ಲ ಇದು? ಇಲ್ಲ ಸರ್, ರೈತರದ್ದು. ರೈತರದ್ದು ಮಾಡ್ತೀವಿ ನೋಡ್ರಿ ಮಳೆಗಾಲ ಬರೋದಕ್ಕಿಂತ ಮುಂಚೆ. ಈ ಮಡಿಗೆ ಕೆಲಸ ಮಾಡೋದು ಬೇಸಿಗೆಯಲ್ಲಿ ಮಾತ್ರ ಸರ್? ಆಮೇಲೆ ಬೇರೆ ದಿನಗಳಲ್ಲಿ ಮಾಡ್ಲಿಕ್ಕೆ ಆಗಲ್ಲ? ಇಲ್ಲ ಸರ್, ಮಳೆಗಾಲದಿಂದ ಮಾಡಕ್ ಆಗಲ್ಲ. ಯಾಕಂದ್ರೆ ಕಟ್ಟಿಗೆ ಕೆಲಸಗಳಿವು. ಈಗ ಹೊರಗೆ ಹಾಕ್ಬೇಕಾದ್ರೆ ಕಟ್ಟಿಗೆ ತೊಯ್ದತ್ತಿರಿ, ಮುಚ್ಚಕ್ ಆಗಲ್ರಿ ರೈತರಿಗೆ. ಅದಕ್ಕೆ ಇದನ್ನ ಬೇಸಿಗೆದಿಂದ ಮಾಡ್ತೇವೆ ಸರ್. ಸರಿ, ಅದ್ರ ಜೊತೆಗೆ ನಿಮ್ದು ಕುಲುಮೆ ಇದೆ ಅಂತ ಕೇಳಿದೆ. ಹೌದಲ್ವಾ? ಕುಲುಮೆ ಇದೆ. ಹ್ಞೂ, ಕುಲುಮೆ ಕೆಲಸದಲ್ಲಿ ಏನೇನು ನಿಮ್ಮ ಹಳ್ಳಿಗಳಲ್ಲಿ ಏನೇನು ಮಾಡ್ತೀವಿ? ಈಗ ರೈತರಿಗೆ ಬೇಕಾದ ಸಾಮಾನು ರೀ ಏನೇನು ಬೇಕಾಗ್ತದೆ ಈಗ? ಕುಡುಗೋಲು, ಕೊಡ್ಲಿ, ಅಲ್ಲಿಂದ ಕುಂಟಿ, ರಂಟೆ ಮುಂಜೋಣ, ಬಾಗುದ್ಲಿ, ಹಾರಿಕೋಲು ರೀ ಸರ್. ಎಲ್ಲದ ರೈತರಿಗೆ ಏನು ಸಾಮಾನು ಬರ್ತಾ ಅದನ್ನಷ್ಟು ಮಾಡ್ಬೇಕು ಸರ್. ಈ ಬಂಡಿ ಇದು ಗಾಲಿದು ಆಯ್ತು ಸರ್. ಈಗ ಮಾಡ್ದು ಸರ್. ಏನಂತಾರೆ ಅದಕ್ಕೆ? ಇದು ಬಂಡಿ, ಚಕ್ಡಿ. ಚಕ್ಡಿ ಹ್ಞೂ, ಅದಕ್ಕೆ ಗಾಲಿಗೆ, ಗಾಲಿಗೆ ರೀ ಕಬ್ಬಿಣದ ಒಂದು ಹಳಿ ಇರ್ತದ, ಹಳಿ ಹಾಕಿವ್ರಿ ಸರ್. ಅದು ಎಣಸೋದು ಅದು ಇದೆಯಾ? ಅದಕ್ಕೆ ರೀ ಸರ್ ಕುಂಬ ಬಡ್ದು ಮತ್ತೆ ಹಲ್ಲು ಹಾಕಿ ಅದ್ರ ಮೇಲೆ ಬೂಟೆ ಹಾಕಿ ಅದ್ರ ಮೇಲೆ ಮತ್ತೆ ಹಳಿ ಹಾಕ್ಬೇಕು ಸರ್. ಅಲ್ಲ, ಈಗಲೂ ಚಕ್ಕಡಿ ಬಂಡಿಗಳು ಬಳಕೆ ಈಗ ಕಡಿಮೆ ಆಗಿದೆ ಸರ್. ಈಗ ಇಲ್ಲಿ ಎಲ್ಲ ರೈತರಿಗೆ ಮತ್ತೆ ಸಿಗೋದಲ್ಲಲ್ರಿ. ಈಗ ಟೈರ್ ಬಂಡಿ ತೊಂದರೆ ಸರ್. ಈಗ ಅವ್ರ ಒಬ್ಬೊಬ್ರು ಹೋದರು ಸರ್, ಒಬ್ಬರು ಇಲ್ಲ ಸರ್.